ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಈಗ ಸಮಯ 6:51:28. ಈಗ ಕೇಳಿ ಕಿಸಾನ್ ವಾಣಿ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಹೊಸ ವಾಷಿಂಗ್ ಮಷಿನ್ ಚೆನ್ನಾಗಿದೆ. ಏನಾಯ್ತು? ಅರೆ, ಶಾಪಿಂಗ್ ಅಲ್ಲಿ 2,000 ಕ್ಯಾಶ್ ಬ್ಯಾಕ್ ಸಿಕ್ಕಿದೆ. ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಬೇಕು. ಚೆನ್ನಾಗಿ ಹೋಗಿಬಹುದು ಅಲ್ವಾ? ಬ್ಯಾಂಕ್ ಅಕೌಂಟ್ ಅನ್ನು ಹಣ ರಿಸೀವ್ ಮಾಡುವಾಗ ಕ್ಯೂಆರ್ ಕೋಡ್ ಸ್ಕ್ಯಾನ್, ಪಿನ್ ಅಥವಾ ಓಟಿಪಿ ಅಗತ್ಯವೇ ಇರಲ್ಲ. ಅವೆಲ್ಲ ಬರೀ ಪೇಮೆಂಟ್ ಮಾಡೋಕೆ ಬೇಕಾಗುತ್ತೆ. ಅದಕ್ಕೆ ಅಪರಿಚಿತ ಕೋಡ್ ಅಥವಾ ಲಿಂಕ್ ನಿಂದ ಜಾಗರೂಕರಾಗಿರಿ. ಹಾನಿಯಿಂದ ಬಚಾವಾಗಿ. ಬಚಾವಾದ್ವಿ ಒಗೆತದಿಂದ. ಇದು ಹೊಸ ಒಗೆತ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರೈತ ಬಾಂಧವರಿಗೆ ಸಂತಸದ ಸುದ್ದಿ. ಶ್ರೀ ಸಿದ್ದೇಶ್ವರ ದೇವಸ್ಥಾನ ಯಾತ್ರಾ ಸಮಿತಿಯು ಆಯೋಜಿಸಿರುವ ಕೃಷಿ ವಸ್ತು ಪ್ರದರ್ಶನವನ್ನು 21-25 ಡಿಸೆಂಬರ್ 2024 ಆಯೋಜಿಸಲಾಗಿದೆ. ಇದರಲ್ಲಿ 300 ವಿದೇಶ ಕಂಪನಿಗಳ ಸಹಭಾಗ. ಜಾನಗಳು ಪ್ರದರ್ಶನ, ಪುಷ್ಪ ಪ್ರದರ್ಶನ, ಕೃಷಿ ವ್ಯವಸಾಯ ಸಲುವಾಗಿ ಪ್ರತಿಷ್ಠಿತ ಕಂಪನಿಗಳ ಯಂತ್ರ ಉಪಕರಣಗಳು, ಔಷಧಿಗಳು, ರಸಗೊಬ್ಬರಗಳು ಮತ್ತು ಉಪಕರಣಗಳು ಖರೀದಿಸಲು ಸುವರ್ಣ ಅವಕಾಶ. ಕೃಷಿ ಇಲಾಖೆ ಮತ್ತು ವೇದ ಮಂಡಳಿಗಳ ವಿಶೇಷ ದಾಲನಗಳು. ಮಹಾರಾಷ್ಟ್ರ ಸರ್ಕಾರದ ಕೃಷಿ ಇಲಾಖೆ ಆತ್ಮ, ಜಿಲ್ಲಾ ಪರಿಷತ್ ಸೋಲಾಪುರದ ವಿಶೇಷ ಸಹಭಾಗಿತ್ವದೊಂದಿಗೆ 54ನೇ ರಾಜಮಂಟದ ಶ್ರೀ ಸಿದ್ದೇಶ್ವರ ಕೃಷಿ ಮತ್ತು ಜಾನುವಾರು ಪ್ರದರ್ಶನ 2024 ಹೋಮ್ ಮೈದಾನ ಸೋಲಾಪುರ. ಎಲ್ಲರಿಗೂ ಉಚಿತ ಪ್ರವೇಶ ಇದ್ದಿದೆ. ಏನಣ್ಣ, ಏನ್ ಪರೀಕ್ಷೆ ಮಾಡ್ತಿದ್ದೀರಾ? ದ್ರಾಕ್ಷಿಗೆ ಹೊಸ ಹಂದರ ಹಾಕ್ಸೋ ಸಮಯ ಬಂದಿದೆ. ಬಾಳಿಕೆ ಬರುವ ಗಟ್ಟಿ ಮುಟ್ಟದ ಹಂದರಕ್ಕೆ ಏನು ಉಪಯೋಗಿಸಬೇಕು? ಅಣ್ಣ, ತಜ್ಞರು ಹೇಳಿದ್ದಾರೆ ದ್ರಾಕ್ಷಿ ಹಂದರಕ್ಕೆ ಮಹಾವೀರ್ ಸ್ಟೀಲ್ ಅನ್ನೇ ಉಪಯೋಗಿಸಬೇಕು. ದ್ರಾಕ್ಷಿ ಹಂದರಕ್ಕೆ ಬೇಕಾಗುವ ಮಹಾವೀರ್ ಸ್ಟೀಲ್ ನ ಆಂಗಲ್, ಫ್ಲಾಟ್ ಮತ್ತು ಚಾನೆಲ್ ಗಳು ನಿಮ್ಗೆ ಅಗತ್ಯವಾಗುವ ಸೈಜ್ ಗಳಲ್ಲೇ ಸಿಗುತ್ತವೆ. ಮಹಾವೀರ್ ಸ್ಟೀಲ್, ಇನ್ಯಾವುದೂ ಬೇಕಾಗಿಲ್ಲ. ಈ ವರ್ಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡ್ತೀವಿ? ಮಾಡೋಣ. ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಬೆಂಕಿ ದೇಹವನ್ನು ನಾಶ ಮಾಡಿದ್ರೆ ಕುಡಿತ ದೇಹ ಮತ್ತು ಆತ್ಮ ಎರಡನ್ನೂ ನಾಶ ಮಾಡುತ್ತೆ. ಮದ್ಯಪಾನ ದೇಹದ ಎಲ್ಲಾ ಅಂಗಾಂಗಗಳನ್ನ ರೋಗಗ್ರಸ್ತವನ್ನಾಗಿ ಮಾಡುತ್ತೆ. ದಯಮಾಡಿ ನೀವ್ಯಾರು ಈ ಕುಡಿತಕ್ಕೆ ದಾಸರಾಗದೆ ಈ ಕುಡಿತಕ್ಕೆ ಗುಡ್ ಬೈ ಹೇಳಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೇ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದಿ, ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ್ ಹಿತ್ ಮೇ ಜಾರಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಔಷಧೀಯ ಹಾಗೂ ಸುಗಂಧ ದ್ರವ್ಯ ಬೆಳೆಯುವಲ್ಲಿ ಅನುಭವ ಕುರಿತು ತೋಟಗಾರಿಕಾ ವಿಭಾಗದಲ್ಲಿ ಎಂಎಸ್ಸಿ ಪದವಿ ಪಡೆದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಮಾಲಾಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ರೂಡಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ತೋಟಗಾರಿಕೆ ಒಳಗ ಶಿಕ್ಷಣವನ್ನ ಪೂರೈಸಿ ಅದು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡ ನಂತರ ಅವರು ಖಾಸಗಿ ಕಂಪನಿ ಒಳಗ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಜೊತೆಗೇನೆ ತಮ್ಮ ಕೃಷಿಯನ್ನ ಅವರು ಸುಧಾರಣೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಸಾಂಪ್ರದಾಯಿಕವಾಗಿ ಬಂದಂತಹ ಕೃಷಿಯನ್ನ ಬಿಟ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತದ್ದು, ವಿಶೇಷವಾಗಿ ಔಷಧೀಯ ಬೆಳೆಗಳಿರ್ಬೋದು, ಆಮೇಲೆ ಸುಗಂಧ ದ್ರವ್ಯದ ಬೆಳೆಗಳು ಒಂದು ನಮ್ಮ ಕೃಷಿಗೆ ಹೊಸ ದಿಕ್ಕನ್ನ ಕೊಡುವಂಥವು, ನಮ್ಮ ರೈತರಿಗೆ ಒಂದು ಹೊಸ ಎತ್ತರಕ್ಕೆ ಕರ್ಕೊಂಡು ಹೋಗುವಂಥವು. ಈ ಒಂದು ಕೃಷಿ ಒಳಗ ಅವರು ತೊಡಗಿಕೊಂಡಿದ್ದಾರೆ. ಮತ್ತ ಏನು ತಮ್ಮ ಪಾಲಕರಿದ್ದಾರೆ, ಅವರಿಗೂ ಕೂಡ ತಮ್ಮ ಶಿಕ್ಷಣದ ಮೂಲಕ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮಾಲಾಶ್ರೀ ಅವರು ಇವತ್ತ ಅಂತ ಒಂದು ಕಾರ್ಯವನ್ನ ಮಾಡಿ ಬಹುಶಃ ನಮ್ಮ ಯುವಕರಿಗೆ ಯುವತಿಯರಿಗೆ ಏನು ಗ್ರಾಮೀಣ ಪ್ರದೇಶದೊಳಗ ನೌಕರಿಗಾಗಿ ಹುಡುಕಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಮಾದರಿ ಆಗಬಹುದು ಅಂತ ಹೇಳಿ ನಮಗ ಅನಿಸ್ತದ. ಯಾಕಪ್ಪ ಅಂತಂದ್ರೆ ಅವರು ತೋಟಗಾರಿಕೆ ಒಳಗ ಎಂಎಸ್ಸಿ ಪದವಿಯನ್ನ ಪಡೆದು ಆ ನಂತರ ಖಾಸಗಿ ಕಂಪನಿ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ತಮ್ಮ ಕೃಷಿಯನ್ನ ಅವರು ಬದಲಾವಣೆ ಮಾಡಿಕೊಳ್ಳೋದ್ರ ಕಡೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ವಿಶೇಷವಾಗಿ ಗ್ರಾಮೀಣ ಯುವತಿಯರು ಇದ್ರ ಕಡೆ ಲಕ್ಷ್ಯ ಕೊಡಬೇಕು. ಕಲಿತಂಥವ್ರು ಯಾಕಪ್ಪ ಅಂತಂದ್ರೆ ಕಲಿತ ನಂತರ ನಮಗೆ ಒಂದು ಹೊಸ ದೃಷ್ಟಿ ಬರ್ತದ, ಆ ದೃಷ್ಟಿಯಿಂದ ನಾವು ಏನೇನು ಸಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವು ಮೂಡುವಂತಹ ಒಂದು ಕಾರ್ಯ ಆಗ್ತದೆ. ಅದಕ್ಕಾಗಿ ಈ ವಿಷಯವನ್ನ ತಾವು ಗಮನವಿಟ್ಟು ಕೇಳಬೇಕು. ನಾನು 4 ವರ್ಷ BSc CUH ಬೀದರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ, ಮತ್ತೆ MSc US ಧಾರವಾಡ ಅಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ನನ್ನ ತಂದೆ ಒಬ್ಬ ರೈತರಾಗಿದ್ದಾರೆ. ಸುಮಾರು ವರ್ಷದಿಂದ ಅವರು ರೈತ ಕೆಲಸ ಮಾಡುತ್ತಿದ್ದಾರೆ. ಸಾಂಪ್ರದಾಯಿಕವಾಗಿ ರೈತ ಬೆಳೆಗಳನ್ನು ಅವರು ಅಳವಡಿಸಿಕೊಂಡಿದ್ದಾರೆ. ನಾನು 3 ವರ್ಷದಿಂದ ಉದ್ಯಾನ್ ಹರ್ಬೋಮೆಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಅಲ್ಲಿ ನನಗೆ ಗೊತ್ತಾಯಿತು ಔಷಧಿ ಗಿಡಗಳ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಅದರದ್ದು ಇಂಪಾರ್ಟೆನ್ಸ್ ಏನು, ಅದರದ್ದು ಏನು ಯೂಸಸ್ ಐತಿ, ಅದ್ರ ಬಗ್ಗೆ ನನಗೆ ಮಾಹಿತಿ ತಿಳಿಯಿತು. ಆದ್ದರಿಂದ ಅದನ್ನ ನಾನು ಇಷ್ಟು ದಿನ ಥೆರೆಟಿಕಲ್ ಆಗಿ ಕಲ್ತಿರೋದನ್ನ ಪ್ರಾಕ್ಟಿಕಲ್ ಆಗಿ ನನ್ನ ಫೀಲ್ಡ್ಗೆ ಅಳವಡಿಸ್ಕೊಳ್ಬೇಕು ಅಂತ ನನ್ನ ತಂದೆ ಜೊತೆಗೆ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ನಾನು ಈಗ 1 ವರ್ಷದಿಂದ ಆ ಬೆಳೆಗಳನ್ನು ನನ್ನ ತಂದೆ ಜೊತೆಯಾಗಿ ನನ್ನ ಮತ್ತು ನನ್ನ ಖಾಸಗಿ ಕಂಪ್ನಿಯ ಸಹಾಯದಿಂದ ನಾನು ಅದನ್ನು ನನ್ನ ಹೊಲದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಈಗ ಶಿಕ್ಷಣ ತಗೊಳ್ಳುವಂತಹ ಒಂದು ಸಂದರ್ಭದೊಳಗ ಈ ವಿಚಾರ ಇತ್ತ ನಿಮ್ಗೆ, ನಮ್ಮ ತೋಟವನ್ನು ನಾವು ಕೂಡ ಬೆಳೆಸೋಣ, ನಾವೇನ್ ಕಲ್ತಿರ್ತೀವಿ ಅದನ್ನು ಹೋಗಿ ನಮ್ಮ ಫೀಲ್ಡ್ ಒಳಗೆ ಮಾಡೋಣ ಅನ್ನುವಂಥದ್ದು ಏನಾದರೂ ವಿಚಾರ ಇತ್ತ ಮೊದಲು ನಿಮಗೆ? ವಿಚಾರ ಇತ್ತು ಸರ್, ಆದರೆ ನನಗೆ ಅಷ್ಟು ಪ್ರಾಕ್ಟಿಕಲ್ದು ಏನು ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ನಾನು ಯಾವಾಗ ಖಾಸಗಿ ಕಂಪ್ನಿನ ಜಾಯಿನ್ ಆದ ತಕ್ಷಣ ಅದ್ರ ಬಗ್ಗೆ ನನಗೆ ಮಾಹಿತಿ ಎಕ್ಸ್ಪೀರಿಯನ್ಸು ಬೆಳೀತಾ ನಾನು ಅಲ್ಲಿ ಔಷಧಿಗಳ ಮತ್ತು ಸುಗಂಧ ದ್ರವ್ಯಗಳ ಬೆಳೆಗಳದ ನರ್ಸರಿ ಎಲ್ಲ ಆ ಕಂಪ್ನಿಯಲ್ಲಿ ನೋಡಿದ ತಕ್ಷಣ ನನಗೆ ಅದ್ರ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಾನು ನನ್ನ ತಂದೆ ಜೊತೆಗೆ ಚರ್ಚೆ ಮಾಡಿದ್ದೆ ಸರ್. ಅಂದ್ರೆ ಇಂಥ ಬೆಳೆಗಳನ್ನ ಬೆಳೆಯೋದ್ರಿಂದ ಯಾವ ರೀತಿ ನಮ್ಮ ಆದಾಯ ಹೆಚ್ಚು ಮಾಡ್ಕೊಳ್ಬಹುದು ಅನ್ನುವಂಥದ್ದು ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಯ್ತು. ಅದ್ರ ನಂತರ ನೀವು ಯಾವ ರೀತಿ ಆದಂತಹ ಒಂದು ಕೆಲಸ ಮಾಡಿದ್ರಿ? ಅದನ್ನ ಗೊತ್ತಾದ ತಕ್ಷಣ ನಮ್ಮ ತಂದೆ ಜೊತೆಗೆ ನಾನು ಡಿಸ್ಕಷನ್ ಮಾಡಿದೆ ಸರ್. ಈಗಿನ ಜನರೇಷನ್ ಅಲ್ಲಿ ಏನಿದೆ ಸರ್, ತುಂಬಾ ರೋಗಗಳು ಕೊರೋನಾ ಆ ರೀತಿ ಬರ್ತಾ ಇದಾವಲ್ಲ, ಅದರಿಂದ ಔಷಧಿ ಗಿಡದಿಂದ ನಮ್ಗೆ ಲೇಬರ್ ಕಾಸ್ಟ್ನು ಇರಲ್ಲ, ಯಾವುದು ಇರಲ್ಲ ಸರ್, ಇಳುವರಿನೂ ಹೆಚ್ಚು ಬರುತ್ತೆ. ಆಮೇಲೆ ಈ ಔಷಧಿ ಗಿಡ ಇರೋದ್ರಿಂದ ಯಾವುದೇ ರೋಗಗಳು ಬರೋದಿಲ್ಲ. ನಾವು ಎಷ್ಟು ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕಿಂತ 2 ಪಟ್ಟು ನಾವು ಅದನ್ನ ಇನ್ಕಮ್ ತೆಗಿಬಹುದು ಅಂತ ಹೇಳಿ ನಾನು ಅದನ್ನ ಅಳವಡಿಸ್ಕೊಂಡಿದ್ದೀನಿ ಸರ್. ಮಲಾಶ್ ಅವರೇ, ಈಗ ನೀವು MSc ಕಂಪ್ಲೀಟ್ ಆದ ನಂತರ ಏನು ಖಾಸಗಿ ಕಂಪನಿಯನ್ನು ಜಾಯಿನ್ ಮಾಡಿದ್ರಿ, ಆ ಟೈಮ್ನೊಳಗ ಇಲ್ಲಿ ಕಲಿತಂತ ಜ್ಞಾನ ಯಾವ ರೀತಿ ಉಪಯೋಗ ಆಯ್ತು ಅಂತೀರಿ ನಿಮಗೆ? ನಾನು ಇಷ್ಟು ದಿವಸ ಥೆರೆಟಿಕಲ್ ಆಗಿ ಏನೇನು ಕಲ್ತಿದ್ದೆ ಸರ್, ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದೆ, ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ, ಎಕ್ಸ್ಪೀರಿಯನ್ಸ್ಲಿಂದ ನಾನು ಅದನ್ನ ನನ್ನ ಫೀಲ್ಡ್ಗೆ ಅಳವಡಿಸ್ಕೊಂಡೆ. ಅಂದ್ರೆ ನಾವು ಇಂಥ ಒಂದು ಬೆಳೆಯನ್ನ ಬೆಳೆಯೋದ್ರಿಂದ ನಮ್ಮ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ನಿಮಗೆ ಅದು ಕಲ್ಪನೆ ಬಂತು? ಸರ್ ಬಂದಿದೆ ಸರ್, ಅದರಿಂದ ನಮ್ಗೆ ಇಳುವರಿನೂ ಜಾಸ್ತಿ ಇದೆ ಮತ್ತೆ ನಮ್ದು ಇನ್ಕಮ್ ನ ಡಬಲ್ ಇನ್ಕಮ್ ಮಾಡ್ಕೋಬಹುದು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. 1 ವರ್ಷದಿಂದ ನಾವು ಇನ್ಕಮ್ ತೆಗಿತಾನೂ ಇದೀವಿ ಸರ್. ಈಗ ನಿಮ್ಮ ತಂದೆಯವರ ಬಗ್ಗೆ ಕೇಳ್ತೀನಿ. ನಿಮ್ಮ ತಂದೆಯವರು ಸುಮಾರು ವರ್ಷಗಳಿಂದ ಕೃಷಿ ಮಾಡ್ತಾ ಇರುವಂತವ್ರು, ಏನೇನ್ ಬೆಳೀತಾ ಇದ್ರಿ? ನಾವು ಸಾಂಪ್ರದಾಯಿಕ ಬೆಳೆ ಅದೇ ಸರ್, ಕಬ್ಬು ತೊಗರೆ ಜೋಳ ಈ ತರ ಬೆಳೆಗಳನ್ನ ಬೆಳೀತಾ ಇದ್ವಿ, ಕಡಲೆ ಈ ತರ ಅಗ್ರಿಕಲ್ಚರ್ ಕ್ರಾಪ್ಸ್ ನ ಬೆಳೀತಾ ಇದೀವಿ ಸರ್, ಕೃಷಿ ಬೆಳೆಗಳನ್ನ ಬೆಳೀತಾ ಇದೀವಿ. ಈ ತರ ಮೆಡಿಸಿನಲ್ ಔಷಧಿ ಗಿಡಗಳು ನಾವು ಅಡಾಪ್ಟ್ ಮಾಡ್ಕೊಂಡಿರ್ಲಿಲ್ಲ ಸರ್, ಅದ್ರ ಬಗ್ಗೆ ಅವರಿಗೆ ಮಾಹಿತಿನೂ ಇರಲಿಲ್ಲ ಸರ್. ನನ್ನ ಜೊತೆ ಚರ್ಚೆ ಮಾಡಿದ ತಕ್ಷಣ ಈ ತರ ಮಾಡಬಹುದು ಅಂತ ಹೇಳಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಬೆಳೀತಾ ಇದೀವಿ. ಸುಮಾರು 1 ವರ್ಷದಿಂದ ನಾವು ಬೆಳೀತಾ ಇದೀವಿ ಸರ್. ಸಾಮಾನ್ಯವಾದಂತ ಆದಾಯ ಇಳುವರಿ ಎಷ್ಟು 1 ವರ್ಷಕ್ಕೆ ನಿಮಗೆ ಬರ್ತಾ ಇತ್ತು? ಸಾಂಪ್ರದಾಯಿಕ ಬೆಳೆಗಳಲ್ಲಿ ನಮ್ಗೆ ವಾತಾವರಣದಿಂದ ನಮ್ಗೆ ಕಡಿಮೆ ಇಳುವರಿನೇ ಬರ್ತಾ ಇತ್ತು, 50,000 100,000 1 ವರ್ಷಕ್ಕೆ. ನಮ್ದು ಭೂಮಿ ಇರೋದು 4 ಎಕರೆ ಸರ್ ಅಷ್ಟೇ, 4 ಎಕರೆದಲ್ಲಿ ನಮ್ಗೆ ಇನ್ಕಮ್ ತುಂಬಾ ಕಡಿಮೆ ಬರ್ತಾ ಇತ್ತು ಸರ್. ಅದಕ್ಕೆ ಮೇಂಟೆನೆನ್ಸ್ ಲೇಬರ್ ಕಾಸ್ಟ್ ಜಾಸ್ತಿ ಇತ್ತು ಸರ್. ನೀರಾವರಿ ವ್ಯವಸ್ಥೆ ಅದ ನಿಮ್ಮಲ್ಲಿ? ಇದೆ ಸರ್, ನೀರಾವರಿ ವ್ಯವಸ್ಥೆ ಇದೆ ಸರ್. ಈಗ ನೀವು ಒಂದು ವಿಷಯವನ್ನ ನಿಮ್ ತಂದೆಯವರಿಗೆ ಹೇಳಿದ್ರಿ, ಇಂಥ ಬೆಳೆಗಳನ್ನ ನಾವು ಬೆಳೆಯೋಣ, ಔಷಧೀಯ ಬೆಳೆಗಳನ್ನ ಬೆಳೆಯೋಣ, ಅದರಿಂದ ನಮಗ ಅನುಕೂಲ ಆಗ್ತದ ಅನ್ನುವಂಥದ್ ಮಾತು ನೀವು ಹೇಳಿದ್ರಿ, ಅವಾಗ ನಿಮ್ಮ ತಂದೆಯವರು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ರು? 1 ವಾರ ನೋಡೋಣ ಅನ್ಕೊಂಡ್ರು. ಆಮೇಲೆ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾವು ಸ್ಟಾರ್ಟ್ ಮಾಡೋಣ, ಅಟ್ ಲೀಸ್ಟ್ 1 ಎಕರೆಗಾದ್ರೂ ಸ್ಟಾರ್ಟ್ ಮಾಡೋಣ, ಆಮೇಲೆ ನೋಡೋಣ ಅದ್ರಲ್ಲಿ ನಮ್ಗೆ ಇಳುವರಿ ಮತ್ತೆ ಇನ್ಕಮ್ ಜಾಸ್ತಿ ಬಂತು ಅಂತಂದ್ರೆ ಮುಂದೆ ಹೋಗೋಣ ಅಂತಂತ ನಮ್ ತಂದೆ ನಂಗೆ ಸಪೋರ್ಟ್ ಮಾಡಿದ್ರು ಸರ್. ಅಡ್ಡಿ ಇಲ್ಲ. ಈಗ ನೀವು ಶುರು ಮಾಡಿದ್ 1 ಎಕರೆ ಒಳಗೆ ಶುರು ಮಾಡಿದ್ರಿ, ಯಾವ ರೀತಿ ಶುರು ಮಾಡಿದ್ರಿ ಹೇಳ್ತೀರಿ? ಸ್ಟಾರ್ಟಿಂಗ್ ನಾ ಖಾಸಗಿ ಕಂಪ್ನಿಯಲ್ಲಿ ಮಾಡ್ತೀನಲ್ಲ, ಅಲ್ಲಿಂದನೇ ನನ್ಗೆ ಏನ್ ಬೇಕು ಅದನ್ನ ನಮ್ ಸರ್ ಇದಾರೆ ಅವ್ರ ಜೊತೆ ತಿಳಿಸ್ಕೊಂಡು ಅಲ್ಲಿಂದ ಪ್ಲಾಂಟಿಂಗ್ ಮಟೀರಿಯಲ್ ಅನ್ನ ತಕೊಂಡ್ಬಿಟ್ಟು ಬೆಡ್ ಪ್ರಿಪೇರ್ ಮಾಡಿದ್ದು, ನರ್ಸರಿ ರೆಡಿ ಮಾಡಿಬಿಟ್ಟು ನರ್ಸರಿಯಿಂದ ನಾನು ಮೇಲ್ ಫೀಲ್ಡ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದೆ ಸರ್. ಆ ರೀತಿಯಿಂದ ಸ್ಟಾರ್ಟ್ ಮಾಡಿದೆ. 1 ವರ್ಷದಲ್ಲಿ ಅದ್ರದ್ದು ಹಾರ್ವೆಸ್ಟ್ ಆಗಿದ್ದೇನೆ, ನಮ್ಗೆ ಚೆನ್ನಾಗಿ ಇನ್ಕಮು ಬಂದಿದೆ ಸರ್. ಈಗ ನೀವು ಯಾವ್ಯಾವ ಬೆಳೆಗಳನ್ನ ಬೆಳೆದ್ರಿ ಮತ್ತೆ ಎಲ್ಲಿ ಅವುಗಳನ್ನ ಮಾರ್ಕೆಟ್ ಮಾಡಿದ್ರಿ, ಎಷ್ಟು ಇಳುವರಿ ಬಂತು? ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಬೆಳೆದಿದ್ದು ನಾನು ಮಾರ್ಕೆಟ್ ಮಾಡಕ್ಕೆ ನಾನು ಖಾಸಗಿ ಕಂಪ್ನಿ ಇದೆ ಅಲ್ಲ ಸರ್, ಅದೊಂದು ಆಯುರ್ವೇದಿಕ್ ಕಂಪ್ನಿ, ಅದು ಹರ್ಬಲ್ ಪ್ರಾಡಕ್ಟ್ ರೆಡಿ ಆಗ್ತವೆ. ನಾನು ಬೆಳೆದಿರೋ 3 ಮಾರ್ಕೆಟಿಂಗು ಅಲ್ಲೇ ಆಗುತ್ತೆ ಸರ್. ಅದೊಂದು ನನ್ನ ಮೇನ್ ಅಡ್ವಾಂಟೇಜ್ ಇರೋದು, ನನಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಆ ಪ್ಲಸ್ ಪಾಯಿಂಟ್ ಇಟ್ಕೊಂಡೇ ನಾನು ನಮ್ಮ ತಂದೆ ಜೊತೆ ಡಿಸ್ಕಷನ್ ಮಾಡಿರೋದು ಸರ್. ಅಂದ್ರೆ ಸ್ಟೀವಿಯಾ ಅಂತ ಬೆಳಿತೀನಿ ನಾನು ಔಷಧಿ ಗಿಡ. ಆ ಸ್ಟೀವಿಯಾದ್ರಿಂದ ನಮ್ದು ಖಾಸಗಿ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಫಾರ್ ಶುಗರ್ ಡಯಾಬಿಟಿಸ್ ಪೇಷಂಟ್ಗೆ, ಅದನ್ನ ರೆಡಿ ಮಾಡ್ತಾರೆ ಜಿಯೋಡೈಫಿನ್ ಅಂತ ಹೇಳಿ ರೆಡಿ ಮಾಡ್ತಾರೆ. ಅದ್ರ ಎಲೆ ಇರುತ್ತಲ್ಲ ಅದನ್ನ ಇಟ್ಕೊಂಡು ಅವ್ರು ರೆಡಿ ಮಾಡ್ತಾರೆ. ನನಗೆ ಮಾರ್ಕೆಟಿಂಗ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ನಾನು ಬೆಳೆದಿರೋ ಮೂರು ಕ್ರಾಪಿಗೂ ನನಗೆ ಒಳ್ಳೆ ಪ್ರೈಸ್ ಬಂದಿದೆ. ಆ ಕಂಪ್ನಿಯಲ್ಲೇ ನಾನು ಮಾರಾಟ ಮಾಡಿರೋದು ಸರ್. ಯಾವ್ಯಾವ ಬೆಳೆಗಳನ್ನ ತಾವು ಬೆಳೀತಾ ಇದ್ರಿ? ಮೊದಲೇನಾಗಿ ಸ್ಟೀವಿಯಾ ಅಂತ, ಅದು ಕನ್ನಡದಲ್ಲಿ ಸಿಹಿ ತುಳಸಿ ಅಂತಾರೆ ಸರ್. ಅದು ಶುಗರ್ ಪೇಷಂಟ್ಗೆ ತುಂಬಾ ಯೂಸಿಗರ್. ನಾವು ಈ ಸಕ್ಕರೆ ಮತ್ತು ಬೆಲ್ಲ ಅದ್ರ ಬದಲಾಗಿ ನಾವು ಈ ಸ್ಟೀವಿಯಲ್ಲಿ ಯೂಸ್ ಅದ್ರ ಪ್ರಾಡಕ್ಟ್ ಇದೆ ಸರ್. ಅದನ್ನ ಬಳಸಿದ್ರೆ ಶುಗರ್ ಲೆವೆಲ್ ತುಂಬಾ ಕಡಿಮೆ ಬರುತ್ತೆ ಸರ್, 100% ಇದೆ. ಅದನ್ನ ಬಿಟ್ಟು ಅಶ್ವಗಂಧ ಅಂತ ಸರ್, ಅಶ್ವಗಂಧ ಇದ್ರ ಬೇರು ತುಂಬಾನೇ ಇದು ಹೆಲ್ಪ್ ಆಗಿರುತ್ತೆ ಸರ್. ಮತ್ತೆ ಬಂದ್ಬಿಟ್ಟು ತುಳಸಿ ಸರ್, ಇವು ಮೂರು ಕ್ರಾಪ್ ನ ನಾವು ಬೆಳಿತೀವಿ ಸರ್. ಅಶ್ವಗಂಧ, ಸ್ಟೀವಿಯಾ ಮತ್ತು ತುಳಸಿ, ಈ ಬೆಳೆಗಳ ಮೇಲೆ ತಾವು ಪ್ರಯೋಗ ಮಾಡ್ತಾ ಇದ್ರಿ. ಮತ್ತ ಈಗ ಎಷ್ಟು ದಿನಗಳಿಂದ ತಾವು ಬೆಳೀತಾ ಇದ್ದೀರಿ ಈಗ ಇದನ್ನ? 1.5 ವರ್ಷ ಆಯ್ತು ಸರ್. ಈಗಾಗಲೇ 2 ಹಾರ್ವೆಸ್ಟಿಂಗ್ ಆಗಿದೆ ಸರ್. ಅದರಿಂದ ನಾವು ಇನ್ಕಮ್ ತಕೊಂಡಿದೀವಿ ಸರ್. 2 ಸಲ ನೀವು ಕೊಯ್ಲು ಮಾಡಿರಿ, ಎಷ್ಟು ಇಳುವರಿ ಬಂತು ಮತ್ತೆ ಎಷ್ಟು ಆದಾಯ ಬಂತು ಹೇಳ್ಬೋದಾ? ಸ್ವಲ್ಪ ವಾತಾವರಣ ಇದರಿಂದ ಕಡಿಮೆ ಇಳುವರಿ ಬಂದಿದೆ ಸರ್. ಸ್ಟೀವಿಯಾದು 100 rupees ಪರ್ ಕೆಜಿ. ನಾನು ಆಲ್ರೆಡಿ ಈಗ ಫಸ್ಟ್ಗೆ 100 kg ಕಂಪ್ನಿಗೆ ಮಾರಾಟ ಮಾಡಿದ್ದೀನಿ ಸರ್. ಸ್ಟೀವಿಯಾನ ಅಶ್ವಗಂಧದ ಇನ್ನೂ ಹಾರ್ವೆಸ್ಟ್ ಆಗಿಲ್ಲ ಸರ್. ಸ್ಟೀವಿ ತುಳಸಿನೂ ಆಗಿದೆ ಸರ್. ಒಂದು 20 kg ನಾನು ಅದನ್ನ ಮಾರಾಟ ಮಾಡಿದ್ದೀನಿ ಸರ್ ಖಾಸಗಿ ಕಂಪ್ನಿಗೆ. ಅಂದ್ರೆ ಈಗ ನೀವು ಸಣ್ಣ ಕ್ಷೇತ್ರದೊಳಗ ಬೆಳೆದಿರಿ, ಎಷ್ಟು ಏರಿಯಾದೊಳಗ? 1 ಎಕರೆ 2 ಎಕರೆ ಜಮೀನೊಳಗ ತಾವು ಬೆಳೆದಿದ್ದೀರಿ. 2 ಎಕರೆ ಒಳಗೆ ತಾವು ಬೆಳೆದಿದ್ದೀರಿ. ಈಗ ಈ ಒಂದು ಫಲಿತಾಂಶವನ್ನು ನೋಡಿಕೊಂಡು ಮತ್ತೆ ಏನು 4 ಎಕರೆ ನಿಮ್ ಜಮೀನ್ ಇದೆ, ಅದರೊಳಗೆ ಎಲ್ಲಾ ನಾವು ಇದನ್ನೇ ಮಾಡಬೇಕು ಅಂತ ಅನಿಸ್ತಾ ಇದೆ? ಹಾ ಸರ್, ಇದನ್ನ ನೋಡ್ಬಿಟ್ಟು ನಮ್ ತಂದೆಯವರು ನಾನು ಡಿಸ್ಕಷನ್ ಮಾಡಿದ್ದಾರೆ. ಇದರಿಂದ ನಮ್ಗೆ ಆದಾಯ ಜಾಸ್ತಿ ಇದೇನೆ. ಆ ಟ್ರೆಡಿಷನಲ್ ಸಾಂಪ್ರದಾಯಿಕ ಬೆಳೆನ ಬಿಟ್ಟು ನಾವು, ನಮ್ಗೆ ಏನು ಲೇಬರ್ ಕಾಸ್ಟು ಇಲ್ಲ, ಏನು ರೋಗನು ಬರೋದಿಲ್ಲ, ಯಾವ್ದು ಬೆಳೆ ಹಾನಿನೂ ಇಲ್ಲ. ಆದ್ರಿಂದ ನಾವು ಇದನ್ನ ಅಡಾಪ್ಟ್ ಮಾಡೋಣ ಅಂದಿದ್ದಾರೆ. ಸದ್ಯಕ್ಕೆ ಅಂತೂ 2 ಎಕರೆಯಲ್ಲಿ ನಾವು ಇದನ್ನ ಬೆಳೀತಾ ಇದೀವಿ ಸರ್. ಈಗ ಬೇರೆ ರೈತರು ನೀವು ಬೆಳೆದದ್ದನ್ನ ನೋಡಿ ನಿಮ್ ಕಡೆ ಬಂದು ಇದೇನ್ ಮಾಡ್ತಾ ಇದ್ದೀರಿ ನಮಗೂ ಒಂದ್ ಸ್ವಲ್ಪ ಹೇಳ್ರಿ ಅಂತ ಹೇಳಿ ಯಾರಾದ್ರೂ ಹೇಳ್ಯಾರ? ಒಂದಿಬ್ರು ಮೂರು ಜನ ಬಂದಿದ್ದರು ಸರ್. ಬಂದು ಕೇಳಿದ್ದಾರೆ, ಮಾಹಿತಿ ತಕೊಂಡಿದ್ದಾರೆ. ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಸರ್, ಬಟ್ ಮಾಹಿತಿ ತಕೊಂಡಿದ್ದಾರೆ. ಪಕ್ಕದ ಹೊಲದವರು ಬಂದ್ಬಿಟ್ಟು ಮಾಹಿತಿ ತಕೊಂಡಿದ್ದಾರೆ ಸರ್. ಇದು ಔಷಧಿ ಗಿಡ ಏನು, ಇದನ್ನ ನೋಡೇ ಇಲ್ಲ ನಾವು, ಆ ತರ ಹೇಳಿದ್ದಾರೆ. ನಾವು ಮಾಹಿತಿನೂ ಕೊಟ್ಟಿದ್ದೀವಿ. ಮಲಶಿರವರಿ, ಈಗ ಅಶ್ವಗಂಧ ಹೇಳಿದ್ರಿ, ಸ್ಟೀವಿಯಾ ಹೇಳಿದ್ರಿ, ತುಳಸಿ, ಈ ಮೂರು ಬೆಳೆಗಳನ್ನ ನಮ್ಮ ರೈತರು ಬೀದರ್ ಜಿಲ್ಲೆ ಇರಬಹುದು, ಕಲಬುರಗಿ ಇರಬಹುದು, ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರದೇಶಗಳಿರಬಹುದು, ತಮ್ಮ ಒಂದು ಲೆಕ್ಕದ ಪ್ರಕಾರ ನಮ್ಮ ಈ ರೈತರು ಎಲ್ಲರೂ ಈ ಬೆಳೆಗಳನ್ನ ಬೆಳಿಬಹುದು ಹೆಂಗ ಅಂತೇಳಿ? ಸ್ಪೆಷಲಿ ಸ್ಟೀವಿಯಾ, ಅಶ್ವಗಂಧ, ತುಳಸಿ ಇದು ತುಂಬಾ ಬೀದರ್ ಕಲಬುರಗಿ ಜಿಲ್ಲೆಗೆ ತುಂಬಾ ಸೂಟೇಬಲ್ ಆದಂತ ಬೆಳೆ ಸರ್. ಈ ಬೆಳೆಯನ್ನು ಎಲ್ಲರೂ ಬೆಳಿಬಹುದು, ವಾತಾವರಣನೂ ಸೂಕ್ತವಾಗಿದೆ ಸರ್ ಇದಕ್ಕೆ, ಮತ್ತು ಇಲ್ಲಿಂದ ಮಣ್ಣು ಸೂಕ್ತವಾಗಿದೆ ಸರ್. ಬೀದರ್ ಕಲಬುರಗಿ ಮಣ್ಣು ಇದಕ್ಕೆ ಸೂಕ್ತವಾಗಿದೆ, ಬೆಳೆದು ಒಳ್ಳೆ ಇಳುವರಿ ಇನ್ಕಮ್ ತಕೋಬಹುದಂತ ನನ್ಗನ್ಸುತ್ತೆ ಸರ್. ಈಗ ಇಂಥ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಯಾರಾದ್ರೂ ತಮಗ ಕೇಳಿದ್ರೆ ಅದ್ರ ಬಗ್ಗೆ ತಾವು ಮಾರ್ಗದರ್ಶನ ಮಾಡ್ತೀರಿ? ಹಾ ಸರ್, ಮಾಡಬಹುದು ಸರ್. ಈಗ ಅಶ್ವಗಂಧ, ಸ್ಟೀವಿಯಾ ಮತ್ತು ತುಳಸಿ ಇವುಗಳ ನರ್ಸರಿ ಅಂದ್ರ ಸಸ್ಯಾಭಿವೃದ್ಧಿ ಮಾಡ್ತಿರಲ್ಲ, ಯಾವ ರೀತಿ ನಮ್ಮ ರೈತರು ಸರಳವಾಗಿ ಇವುಗಳನ್ನ ಮಾಡ್ಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಮೊದಲನೇದಾಗಿ ಸ್ಟೀವಿಯಾ ಸರ್. ಸ್ಟೀವಿಯಾ ಇದನ್ನ ನಾನು ಆಗಲೇ ಹೇಳದಲ್ಲ ಸರ್, ಇದನ್ನ ಕನ್ನಡದಲ್ಲಿ ಸಿಹಿ ತುಳಸಿ ಅಂತಾರೆ. ಇದು ಒಂದು ವಾಣಿಜ್ಯ ಔಷಧಿ ಸಸ್ಯ ಸರ್. ಇದು ಬಹುವಾರ್ಷಿಕವಾಗಿ, ಅಂದ್ರೆ 1 ವರ್ಷ ನಾವು ನಾಟಿ ಮಾಡ್ದೀವಿ ಅಂದ್ರೆ 5 ವರ್ಷ ತನಕ ಇದ್ರದ ಇಳುವರಿ ಆದಾಯ ನಾವು ತಕೋಬಹುದು. ಇದರಲ್ಲಿ ಮೇನ್ ಸ್ಟೀವಿಯಾಸೈಡ್ ಮತ್ತು ರೆಬಿಡಿಸೈಡ್ ಅನ್ನೋ ಧಾತುಗಳಿರುತ್ತವೆ ಸರ್. ಇದರಿಂದನೇ ನಾವು ನಮ್ಮ ದೇಹದ ಇನ್ಸುಲಿನ್ ಸಮತೋಲನ, ಯಾರ್ಯಾರಿಗೆ ಶುಗರ್ ಅಂದ್ರೆ ಡಯಾಬಿಟಿಸ್ ಇರುತ್ತಲ್ಲ, ಇದರಿಂದ ಅವ್ರದ್ದು ಇನ್ಸುಲಿನ್ ಸಮತೋಲನವನ್ನು ಕಾಪಾಡಿಕೊಳ್ಬಹುದು, ಬ್ಯಾಲೆನ್ಸ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಸರ್. ಇದು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ಉಪಯುಕ್ತವಾದಂತ ಬೆಳೆ. ಮೇನ್ ಆಗಿ ಈಗಿನ ಜನರೇಷನ್ದಲ್ಲಿ ಸಕ್ಕರೆ ಕಾಯಿಲೆ ಅಂತೂ ತುಂಬಾನೇ ಸಾಮಾನ್ಯವಾಗಿ ಆಗ್ಬಿಟ್ಟಿದೆ. ಅದರಿಂದ ಇದೊಂದು ಅವರಿಗೆ ಒಂದು ಔಷಧಿ ಗಿಡ ಬೆಳೆದಂಗೂ ಆಗುತ್ತೆ, ಆದಾಯ ಸಿಕ್ಕದಂಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ 2 ಪ್ರಕಾರವಾಗಿ ಮಾಡ್ತಾರೆ, ಒಂದು ಬೀಜದಿಂದ, ಇನ್ನೊಂದು ಕಾಂಡದ ತುಂಡದಿಂದ ಸರ್. ಬೀಜದಿಂದ ಮಾಡುವುದು ಒಂದ್ ಸ್ವಲ್ಪ ನಿಧಾನವಾಗಿರುತ್ತೆ, ಮತ್ತೆ ಇದರಿಂದ ಯಶಸ್ಸು ಸ್ವಲ್ಪ ಕಡಿಮೆ ಇದೆ ಸರ್. ಅದರಿಂದ ನಾನು ಇದಕ್ಕೆ ಅಡ್ವೈಸ್ ಮಾಡೋದು ಅಂದ್ರೆ ಕಾಂಡದ ತುಂಡುಗಳಿಂದ ಸರ್. ಕಾಂಡದ ತುಂಡುಗಳು ಹೆಂಗ್ ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ 15 cm x 10 cm ಅದ ಕಾಂಡದ ತುಂಡುಗಳು ಮಾಡಿಕೊಂಡು ಅದನ್ನು IBA ಅನ್ನೋ ದ್ರಾವಣ ಸಿಗುತ್ತೆ ಸರ್, ಆ ದ್ರಾವಣದಲ್ಲಿ ಅದ್ಬೇಕು. ಈ ದ್ರಾವಣ ಅದರಿಂದ ನಮ್ಗೆ ಏನ್ ಲಾಭ ಅಂದ್ರೆ ರೂಟಿಂಗ್ ಅಂದ್ರೆ ಬೇರು ಬೇಗ ಬರುತ್ತೆ ಸರ್, ಅದಕ್ಕೆ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರೆ. ನಂಬಲ್ ಅವೈಲೇಬಲ್ ಇದ್ರೆ ಯೂಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಹಾಗೆ ಬಿಟ್ರು ಆಗುತ್ತೆ ಸರ್. ಬೇರು ಬೇಗ ಬರ್ಬೇಕಂದ್ರೆ IBN ಯೂಸ್ ಮಾಡ್ಬೇಕು ಸರ್. ಇದನ್ನ ನಾವು ಮೊದಲೇ ರೆಡಿ ಮಾಡಿರೋ ಸಸಿ ಮಡಿ ಇರುತ್ತೆ ಅದರಲ್ಲೂ ಹಾಕ್ಬೋದು, ಇಲ್ಲ ಪಾಲಿಥಿನ್ ಕವರ್ ಅಂತ ಪಾಲಿಚೀಲಗಳು ಬರ್ತಾವಲ್ಲ ಸರ್, ಅದರಲ್ಲೂ ಮಾಡ್ಕೋಬಹುದು. 45 ದಿನಗಳ ನಂತರ ನಾವು ಇದನ್ನ ಮೇನ್ ಫೀಲ್ಡ್ ಅಂದ್ರೆ ನಮ್ಮ ಕ್ಷೇತ್ರ ಇರುತ್ತಲ್ಲ ಸರ್, ಮೇನ್ ಕ್ಷೇತ್ರ ಇರುತ್ತಲ್ಲ, ಅಲ್ಲಿ 45x30 cm ನಿಂದ ನಾವು ನಾಟಿ ಮಾಡಬಹುದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಅಶ್ವಗಂಧ. ಇದು ಮಳೆ ಆಶ್ರಿತ ಬೆಳೆಯಾಗಿದೆ, ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಮಳೆಯನ್ನು ಡಿಪೆಂಡ್ ಆಗಿರೋದಂತ ಬೆಳೆ. ಅದರಿಂದ ಇದನ್ನು ನಾವು ಜೂನ್ ಜುಲೈ ತಿಂಗಳಲ್ಲಿ ಮಾಡಬಹುದು ಸರ್. ಇದ್ರದ್ದು ಮೇನ್ ನಮಗೆ ಯೂಸ್ ಆಗೋ ಔಷಧಿ ಪಾರ್ಟ್ ಯಾವುದು ಈ ಗಿಡದಲ್ಲಿ ನಮಗೆ ಅಂದ್ರೆ ಬೇರು ಸರ್. ಇದನ್ನು ಮುಖ್ಯವಾಗಿ ನಾವು ಅನೇಕ ಆಯುರ್ವೇದ ಮತ್ತು ಯುನಾನಿ ಔಷಧಿಗಳನ್ನು ತಯಾರು ಮಾಡೋದ್ರಲ್ಲೂ ಈ ಅಶ್ವಗಂಧವನ್ನ ಬಳಸ್ತಾರೆ ಸರ್. ಇದನ್ನ ಹೆಂಗ್ ಮಾಡ್ಬೇಕು ನಾವು ನರ್ಸರಿ ಅಂದ್ರೆ, ಇದ್ರದ್ದು ಮೇನ್ ಆಗಿ ಸೀಡ್ನೇ ಯೂಸ್ ಮಾಡ್ತಾರೆ ಸರ್. ಒಂದು ಎಕರೆಗೆ ಸುಮಾರು ನಮಗೆ 2 kg ಅಷ್ಟು ಬೀಜ ಬೇಕಾಗಿರ್ತವೆ. ಆ ಬೀಜನ ನಾವು ನಮ್ಮ ನರ್ಸರಿ ರೆಡಿ ಮಾಡಿರೋದು ಅಥವಾ ಪಾಲಿಬ್ಯಾಗ್ ಅಲ್ಲೆಲ್ಲ ಹಾಕಿ ನಾವು ರೆಡಿ ಮಾಡ್ಕೋಬಹುದು. ಒಂದು ವಾರದಲ್ಲಿ ಇವನ್ನ ಮೊಳಕೆ ಒಡುತ್ತವೆ ಸರ್. ಮೊಳಕೆ ಒಡೆದ ತಕ್ಷಣ ನಾವು ಇದನ್ನು 45 ದಿನಗಳ ಆದ ತಕ್ಷಣ ಇದನ್ನ ನಮ್ಮ ಮೇನ್ ಫೀಲ್ಡ್ ಇರುತ್ತಲ್ಲ ಅಲ್ಲಿ ಹೋಗಿ 30 cm ಸಾಲುಗಳ ಮಧ್ಯೆ ಅಂತರ ಬಿಟ್ಟು, 10 cm ನಾವು ಸಸಿಗಳ ಮಧ್ಯೆ ಅಂತರ ಬಿಟ್ಟು ಇದನ್ನ ನಾವು ನಾಟಿ ಮಾಡ್ಬೇಕು ಸರ್. ಮೂರನೇದಾಗಿ ಬಂದ್ಬಿಟ್ಟು ತುಳಸಿ ಸರ್. ತುಳಸಿ ಸುಗಂಧದ ಬೆಳೆ ಸರ್. ಇದು ಔಷಧಿ ಬೆಳೆಯಲ್ಲ, ಅರೋಮೆಟಿಕ್ಸ್ ಅಂತವರಲ್ಲ, ಇದರಿಂದ ನಾವು ಅನೇಕ ರೀತಿಯ ಎಣ್ಣೆಗಳನ್ನ ತೆಗಿತಾರೆ ಸರ್. ಇದರಲ್ಲಿ ಯೂಜಿನಾಲ್ ಮತ್ತು ಮಿಥೈಲಿಜೆನಾಲ್ ಮೂಲವೆಂದು ಕೂಡ ಇದಕ್ಕೆ ಹೇಳ್ತಾರೆ ಸರ್. ಇದರಿಂದ ಬಂದ ತೈಲವನ್ನು ನಾವು ಸುಗಂಧ ದ್ರವ್ಯಗಳಲ್ಲಿ, ಕಾಂತಿವರ್ಧಕಗಳಲ್ಲಿ, ಔಷಧಿ ತಯಾರಿಗಳಲ್ಲಿ ಬಳಸುತ್ತಾರೆ. ತುಳಸಿಯನ್ನ ರೋಗ ನಿರೋಧಕ ಮತ್ತು ರಕ್ತದೊತ್ತಡ ಕಡಿಮೆ ಮಾಡುವ ಬೆಳೆ ಕೂಡ ಅಂತ ಕರೆಯುತ್ತಾರೆ ಸರ್. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ 2 ಪ್ರಕಾರ ಇದಾವೆ ಸರ್. ಅಂದ್ರೆ ಹಸಿರುದು ಒಂದು ನೇರಳೆ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಅಂತ ಇರುತ್ತೆ ಸರ್. ಈ ಶ್ರೀ ತುಳಸಿಗೆ ಹಸಿರು ಆಗಿರುತ್ತೆ ಸರ್, ಕೃಷ್ಣ ಒಂದು ನೇರಳೆ ಕಲರ್ ಆಗಿರುತ್ತೆ ಸರ್, ಬ್ಲೂ ಕಲರ್ ಒಂದ್ ಸ್ವಲ್ಪ ಮಾರ್ಕ್ ಇರುತ್ತೆ, ಅದು ಕೃಷ್ಣ ತುಳಸಿ. ಇದ್ರ ಬೇಸಾಯ ಹೇಗ್ ಮಾಡ್ಬೇಕು ಅಂದ್ರೆ ಬೀಜದಿಂದನೂ ಮಾಡುತ್ತಾರೆ ಅಥವಾ ಅದ್ರದ್ದು ಮುಂದೆ ಬಂದಿರೋ ಸಾಫ್ಟ್ ಕಟಿಂಗ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಅದ್ರದ್ದೇ ಟರ್ಮಿನಲ್ ಕಟಿಂಗ್, ಆ ಕಟಿಂಗ್ ಯೂಸ್ ಮಾಡಿಕೊಂಡು ನಾವು ಇದ್ರದ್ದು ಬೇಸಾಯನು ಮಾಡಬಹುದು. ಸಾಮಾನ್ಯವಾಗಿ ವಾಣಿಜ್ಯವಾಗಿ ಬೀಜದಿಂದನೇ ಮಾಡ್ತಾರೆ ಸರ್. 1 ಎಕರೆಗೆ 250 g ಬೀಜ ಬೇಕಾಗುತ್ತೆ ಸರ್. ಆ ಬೀಜಗಳನ್ನ ನಾವು ಪಾಲಿಬ್ಯಾಗ್ ಅಲ್ಲಿ ಅಥವಾ ಸಸಿ ಮಾಡಿರೋ ಮಡಿಗಳೆಲ್ಲ ಹಾಕೊಂಡು ಅದನ್ನ ರೆಡಿ ಮಾಡ್ಬೇಕು ಸರ್. ಬೀಜಗಳು 1-12 ದಿನಗಳಲ್ಲಿ ಮೊಳಕೆ ಒಡುತ್ತವೆ ಸರ್. ಇದು ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಸರ್. ಮತ್ತೆ ಇನ್ನೊಂದು ನಾನು ಹೇಳ್ಬೇಕಂದ್ರೆ ಸರ್, ಇದ್ರ ಪ್ಲಾಂಟಿಂಗ್ ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಏನ್ ಸಿಗುತ್ತೆ, ಅವರಿಗೆ ಕಾಡುತ್ತಿರುತ್ತಲ್ಲ ಸರ್, ಅದಕ್ಕೆ ಇದ್ರದ್ದು ಕ್ವಾಲಿಟಿ ಪ್ಲಾಂಟಿಂಗ್ ಮಟೀರಿಯಲ್ ಎಲ್ಲಾನೂ ಬೀದರಲ್ಲಿ ಉದ್ಯಾನ್ ಹರ್ಬೋಮೆಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಇದೆಯಲ್ಲ ಸರ್, ಅದರಲ್ಲಿ ಸುಮಾರು 200 ವಿಧ ವಿಧವಾದಂತ ಮೆಡಿಸಿನಲ್ ಔಷಧಿ ಗಿಡಗಳು ನರ್ಸರಿ ಇದೆ ಸರ್. ನಮ್ಮ ಕಂಪ್ನಿ ನರ್ಸರಿ ಇದೆ ಸರ್ 200 ಎಕರೆ. ಅದ್ರದ್ದು ಪ್ಲಾಂಟಿಂಗ್ ಮಟೀರಿಯಲ್ ಇದೆ, ಮತ್ತೆ ಬೀಜಗಳು ಅದ್ರದ್ದು ಸಸಿಗಳನ್ನು ಕೂಡ ಸರ್ ಮಾರಾಟ ಮಾಡ್ತಾ ಇದ್ದಾರೆ. ಮಾಲಾಶ್ರೀ ಅವರೇ, ಈಗ ನಮ್ಮ ರೈತರು ತಾವು ಹೇಳಿದ ನಂತರ ಅವರಿಗೆ ಆಸಕ್ತಿ ಬರ್ತದೆ ಇದ್ರೊಳಗೆ, ಔಷಧ ನಾವು ಬೆಳಿಬೇಕು, ಸ್ಟೀವಿಯಾ ನಾವು ಬೆಳಿಬೇಕು, ಯಾಕೆ ಲಾಭ ಮಾಡ್ಕೊಳ್ಬಾರದು ಅಂತ ಹೇಳಿ, ಯಾವ ರೀತಿ ಈ ಒಂದು ಬೆಳೆಗಳನ್ನು ಬೆಳೆದ್ರೆ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ, ಎಷ್ಟು ಮಾರ್ಕೆಟ್ ಅದ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನನಗ್ ತಿಳಿದ ಪ್ರಕಾರ ಈಗಿನ ಜನರೇಷನ್ದಾಗ ಬರೀ ಕೆಮ್ಮು ನೆಗಡಿ ಇವಕ್ಕೆಲ್ಲ ರೋಗಗಳು ದಿನ ದಿನ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾ ಇದೆ. ಈ ಮನುಷ್ಯನ ತಾಳ್ಮೆ ಶಕ್ತಿನೂ ಕೂಡ ಕಡಿಮೆ ಆಗ್ತಾ ಇದೆ ಸರ್. ಈ ಔಷಧಿ ಗಿಡಗಳು ಬೆಳೆದು ಇದರಿಂದ ನಾವು ಮನೆಯಲ್ಲೇ ಮನೆ ಮದ್ದುಗಳನ್ನು ಕೂಡ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್. ಈ ಔಷಧಿ ಗಿಡಗಳು ಮಾಡ್ಕೋದ್ರಿಂದ ನಮ್ಗೆ ನಷ್ಟ ಅಂತೂ ಏನು ಇಲ್ಲ ಸರ್. ಮಾರ್ಕೆಟಿಂಗ್ ಫೆಸಿಲಿಟಿನೂ ಇದೆ ಸರ್. ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡಿ ಅದರದ್ದು ಬಗ್ಗೆ ತಿಳ್ಕೊಂಡು ಇದು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಯಾಕೆ ಹೇಳೋದಂತಂದ್ರೆ, ಈಗ ನಮ್ಮ ರೈತರಿಗೆ ಮುಖ್ಯವಾಗಿ ಏನೇ ಮಾಡಿದ್ರು ಸಹಿತ ಆರ್ಥಿಕತೆ ಅವ್ರದ್ದು ಸುಧಾರಣೆ ಆಗಬೇಕು. ಅದಕ್ಕೆ ಈಗ ಬೆಳೆದ್ರು ಅಂತಂದ್ರೆ ಅವರಿಗೆ ಸೂಕ್ತವಾದಂತಹ ಒಂದು ಅಂದ್ರೆ ಗ್ಯಾರಂಟಿ ಆದಂತಹ ಒಂದು ಮಾರ್ಕೆಟ್ ಸಿಗುವಂತಹ ವ್ಯವಸ್ಥೆ ಅದನ್ನೋ ಇಲ್ಲೋ, ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ನಾನು ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀನಲ್ಲ ಸರ್, ಇವು ಮೂರು ಬೆಳೆದಂತೂ ಮಾರ್ಕೆಟಿಂಗು ನಾನೇ ಇದು ಜವಾಬ್ದಾರಿ ಕೊಡ್ತೀನಿ ಸರ್. ಬೀದರ್ ಜಿಲ್ಲೆಯಲ್ಲಿ ಇದ್ರ ಕಂಪ್ನಿ ಇದೆ, ಅದ್ರ ಸುಮಾರು 20 ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ ಸರ್. ಇದ್ರದ್ದು ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಇಲ್ಲ ಸರ್, ನನಗನ್ಸಿದ ಮಟ್ಟಿನ ಮಾರ್ಕೆಟಿಂಗ್ ಫೆಸಿಲಿಟಿ ಇದೆ ಸರ್. ಅಂದ್ರೆ ಈಗ ನಮ್ಮಲ್ಲಿ ಇಳುವರಿ 1 ಕ್ವಿಂಟಲ್ ಅದ ಅಂತ ಹೇಳಿ ತಿಳ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಸುಮಾರು 10 ರೈತರು ಬೆಳೀತಾರೆ, 100 ರೈತರು ಬೆಳೀತಾರೆ, 100 ಕ್ವಿಂಟಲ್ ಆಗ್ಬಹುದು, 150 ಕ್ವಿಂಟಲ್ ಆಗ್ಬಹುದು, 200 ಕ್ವಿಂಟಲ್ ಆಗ್ಬಹುದು. ಎಲ್ಲಿ ತನಕ ಈ ಒಂದು ಇಳುವರಿಗೆ ಡಿಮ್ಯಾಂಡ್ ಅದ ಅಂತೀರಿ? ಎಷ್ಟು ಇಳುವರಿ ಬಂದ್ರೆ ಸಹಿತ ನಾವು ತಗೊಳ್ಬಹುದು ಅನ್ನೋದ್ರ ಬಗ್ಗೆ? ನಮ್ದಂತೂ 100 ಕ್ವಿಂಟಲ್ ವರೆಗೂ ಐತಿ ಸರ್ ನಮ್ದು ಡಿಮ್ಯಾಂಡ್ ಅಂತೂ. ಬೇರೆ ಬೇರೆ ಸಿಟಿಗಳಲ್ಲೆಲ್ಲ ಫಾರ್ಮಸ್ಯೂಟಿಕಲ್ ಕಂಪ್ನಿಗಳು ಬಹಳ ಇದಾವೆ ಸರ್, ಡಿಮ್ಯಾಂಡ್ ಇದೆ ಅನ್ಸುತ್ತೆ. ನನ್ನ ನಾಲೆಜ್ ಪ್ರಕಾರ ನನಗೆ ಇಷ್ಟೇ ಮಾಹಿತಿ ಇರೋದು ಸರ್ ಅಷ್ಟೇ. ಅಂದ್ರೆ ಸಾಮಾನ್ಯವಾಗಿ ರೈತರು ಪ್ರಯೋಗ ಮಾಡಿಕೊಂಡು ಸಣ್ಣ ಏರಿಯಾದೊಳಗೆ ಅವರು ಶುರು ಮಾಡಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಜ್ಞಾನವನ್ನ ಹೆಚ್ಚು ಮಾಡಿಕೊಂಡು ಅವರು ಆ ಅನುಭವವನ್ನು ಪಡ್ಕೊಂಡು ಮಾರ್ಕೆಟಿಂಗ್ ನೊಳಗೆ ಅವರು ತೊಡಗಿಕೊಳ್ಬಹುದು. ಬೆಳೆದ್ರೆ ಅವ್ರಿಗೆ ಏನು ಮೋಸ ಇಲ್ಲ ಅನ್ನುವಂತ ಮಾತು ಕೂಡ ಹೇಳ್ತಾ ಇದ್ದಿರ್ತಾವ. ಎಸ್ ಸರ್, ಬೆಳೆದ್ರೆ ಅವ್ರಿಗೆ ಹಾನಿ ಅಂತೂ ಏನು ಇಲ್ಲ ಸರ್. ಅವ್ರು ಬೆಳೀತಾ ಹೋದ್ರೆ ಅವರಿಗೆ ಮಾರ್ಕೆಟಿಂಗ್ ನಾಲೆಜು ಬರುತ್ತೆ ಸರ್, ಮುಂದೆ ಹೋದಂತೆ ಅವರಿಗೆ ಎಲ್ಲಾ ಮಾಹಿತಿ ತಿಳಿಯುತ್ತೆ ಅಂತ ನನ್ನ ಅನಿಸಿಕೆ ಸರ್. ಮಲಾಶೇವ್ರೆ, ಈಗ ನಿಮ್ಮ ಹಾಗೇನೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡಿಗ್ರಿ ಕಲ್ತರು, ಆಮೇಲೆ MSc ಕೂಡ ಮಾಡಿದ್ದಾರೆ, ಮತ್ತೆ ಮುಂದೆ ಕೂಡ ಮಾಡ್ತಾರ. ಅಂಥವ್ರಿಗೆ ನಿಮ್ಮ ಅನುಭವಗಳ ಆಧಾರದ ಮೇಲೆ ಏನ್ ಹೇಳ್ತೀರಿ? ಎಲ್ಲರೂ ಈಗಿನ ಗೌರ್ಮೆಂಟ್ ಜಾಬ್ ಸಲುವಾಗಿನೇ ಪರದಾಡ್ತಾ ಇದ್ದಾರೆ ಸರ್. ಯಾವ್ದಾದ್ರೂ ಸಿಗ್ಲಿ, ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತ ಬೀಳ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಸರ್, ಅದನ್ನ ಇಟ್ಕೊಳ್ಳಿ ಆಪ್ಷನ್ ಆಗಿ ಸರ್. ಈ ತರ ಏನಾದ್ರೂ ಖಾಸಗಿ ಕಂಪ್ನಿ ಇರ್ಲಿ, ಏನೇ ಇರ್ಲಿ, ಓನ್ ಅವ್ರದ್ ಎಕ್ಸ್ಪೀರಿಯನ್ಸ್, ಅವ್ರ ತಂದೆ ಇರ್ಲಿ ಮನೆಯಲ್ಲಿ ತಾವೇ ಅಗ್ರಿಕಲ್ಚರ್ ಮಾಡ್ತಿರೋರು ಇದ್ರೆ ಅಂದ್ರೆ ಅದ್ರದ್ ಬಗ್ಗೆ ತಿಳ್ಕೊಂಡು, ನಮಗೆ ಥೆರಿಟಿಕಲ್ ನಾಲೆಜ್ ಅಂತೂ ಇದ್ದೇ ಇರುತ್ತೆ ಸರ್, ಪ್ರಾಕ್ಟಿಕಲ್ ನಾಲೆಜ್ ಅಷ್ಟೇ ನಮ್ಗೆ ಕಮ್ಮಿ ಇರುತ್ತೆ ಸರ್. ಅದನ್ನ ನಾವು ಫೀಲ್ಡ್ಗೆ ಇಳಿದಾಗೆ ನಮಗೆ ಗೊತ್ತಾಗೋದು ಪ್ರಾಕ್ಟಿಕಲ್ ನಾಲೆಜ್ ಏನಂತ. ಈ ತರ ನಾಲೆಜ್ ಪಡ್ಕೊಂಡು ಅವ್ರು ಓನ್ ಫಾರ್ಮಿಂಗ್ ಮಾಡಿದ್ರೆ ಗೌರ್ಮೆಂಟ್ ಜಾಬಿಗೂ ಮೀರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಈಗ ಒಬ್ಬರಿಗೆ 2 ಎಕರೆ ಜಮೀನ್ ಅದ, ಅವರು ಸಂಪೂರ್ಣವಾಗಿ ತಮ್ಮ ಕುಟುಂಬವನ್ನ ಇದ್ರ ಮೇಲೆ ಸಲಬಹುದಾ ಹೆಂಗಂತೀರಿ? ನನ್ನ ಪ್ರಕಾರ ಸಲಬಹುದು. ನಮ್ಗೆ ಹೈ ವ್ಯಾಲ್ಯೂ ಎಡೆಡ್ ಯಾವ್ಯಾವ ಬೆಳೆಗಳಿದ್ದಾವಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಬೆಳೆದು ಇದನ್ನ ಇನ್ಕಮ್ 4 ಎಕರೆಯಲ್ಲಿ ಬೆಳೆಯೋ ಸಾಂಪ್ರದಾಯಿಕ ಬೆಳೆದಿಂದ ಈ ತರ ಔಷಧಿ ಗಿಡಗಳು ಬೆಳೆದು ಅದ್ರ 2 ಪಟ್ಟು ಇನ್ಕಮ್ ನ ಆದಾಯ ತಕೋಬಹುದು ಅಂತ ಅನ್ಸುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ತಮಗ ಸಂಪರ್ಕ ಮಾಡೋದಕ್ಕೆ ನಂಬರ್ ಹೇಳ್ತೀರಿ? 9449912086. ಆತ್ಮೀಯರೇ, ಈಗ ಮಾಲಾಶ್ರೀಯವರೇನು ತಮ್ಮ ಕಚೇರಿ ನಂಬರ್ ಹೇಳಿದ್ದಾರೆ, ಅದನ್ನ ನಾನು ಇನ್ನೊಂದ್ಸಲ ತಮಗ ಹೇಳ್ತೀನಿ, ಅದನ್ನ ತಾವು ಬರ್ಕೊಳ್ಬಹುದು. 9449924106 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಒಳ್ಳೇದು ಮಾಲಾಶ್ರೀಯವರೇ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಆಸಕ್ತ ಯುವತಿಯರಿಗೆ, ಯಾರು ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗಿದ್ದಾರೆ, ಮತ್ತು ಮುಂದಿನ ದಿನಗಳಲ್ಲಿ ಕೃಷಿ ಒಳಗೆ ತೊಡಗಿಕೊಳ್ಳಬೇಕು ಅನ್ನುವಂಥವರಿದ್ದಾರೆ, ವಿಶೇಷವಾಗಿ ನಮ್ಮ ಯುವ ಜನಾಂಗದವರಿಗೆ ತಮ್ಮ ಅನುಭವಗಳ ಮೂಲಕ ಒಳ್ಳೆಯ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಕೃಷಿಯನ್ನ ಕಲಿತು ನೌಕರಿ ಸಲುವಾಗಿ ನಾವು ತಿರುಗಾಡೋದು ಬೇಡ, ನಮ್ಮ ಕಾಲ ಮೇಲೆ ನಾವೇ ನಿಲ್ಲಬಹುದು ಅನ್ನುವಂಥ ಒಂದು ಭರವಸೆಯನ್ನು ಅವರಲ್ಲಿ ತುಂಬಿದ್ದೀರಿ. ಯುವಕರು ಇದರ ಕಡೆ ಲಕ್ಷ್ಯ ಕೊಟ್ಟು ತಮ್ಮಲ್ಲಿ ಇರುವಂತಹ ಜಮೀನನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಈಗ ಸಕಾಲ ಅಂತೇಳಿ ಹೇಳಬಹುದು. ನಮ್ಮ ಜ್ಞಾನ ಕೂಡ ಉಪಯೋಗ ಆಗ್ತದೆ, ಮತ್ತು ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ, ಮತ್ತು ಬೇರೆಯವರು ಕೂಡ ಇದರಿಂದ ಮಾದರಿಯಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಒಳ್ಳೆಯದು ಮಾಲಾಶ್ರೀಯವರೇ, ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಔಷಧೀಯ ಹಾಗೂ ಸುಗಂಧ ದ್ರವ್ಯ ಬೆಳೆಯುವಲ್ಲಿ ಅನುಭವ ಕುರಿತು ತೋಟಗಾರಿಕಾ ವಿಭಾಗದಲ್ಲಿ MSc ಪದವಿ ಪಡೆದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಮಾಲಾಶ್ರೀ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಏನಣ್ಣ, ಏನ್ ಪರೀಕ್ಷೆ ಮಾಡ್ತಿದ್ದೀರಾ? ದ್ರಾಕ್ಷಿಗೆ ಹೊಸ ಹಂದರ ಹಾಕ್ಸೋ ಸಮಯ ಬಂದಿದೆ. ಬಾಳಿಕೆ ಬರುವ ಗಟ್ಟಿ ಮುಟ್ಟದ ಹಂದರಕ್ಕೆ ಏನು ಉಪಯೋಗಿಸಬೇಕು? ಅಣ್ಣ, ತಜ್ಞರು ಹೇಳಿದ್ದಾರೆ ದ್ರಾಕ್ಷಿ ಹಂದರಕ್ಕೆ ಮಹಾವೀರ್ ಸ್ಟೀಲ್ ಅನ್ನೇ ಉಪಯೋಗಿಸಬೇಕು. ದ್ರಾಕ್ಷಿ ಹಂದರಕ್ಕೆ ಬೇಕಾಗುವ ಮಹಾವೀರ್ ಸ್ಟೀಲ್ ನ ಆಂಗಲ್, ಫ್ಲಾಟ್ ಮತ್ತು ಚಾನೆಲ್ ಗಳು ನಿಮ್ಗೆ ಅಗತ್ಯವಾಗುವ ಸೈಜ್ ಗಳಲ್ಲೇ ಸಿಗುತ್ತವೆ. ಮಹಾವೀರ್ ಸ್ಟೀಲ್, ಇನ್ಯಾವುದೂ ಬೇಕಾಗಿಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈಗ ಕೇಳಿ BR ಪೊಲೀಸ್ ಪಾಟೀಲ್ ಅವರ ತತ್ವಪದ ಹಾಗೂ ಲಾವಣಿ ಪದಗಳು. ಅಂದರ ಸ್ವರ್ಗ, ಅಂದರ ನರಕ, ಅಂದರ ಸ್ವರ್ಗ, ಅಂದರ ನರಕ. ಆತಕೋ ಮರುಳೆ ನೀ ಆತಕೋ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀ ಆತಕೋ ಹೂ ಅಂದರ ಸ್ವರ್ಗ ಅಂದರ ನರಕ ನಾನು ನೀನಂದರ ಜೀವ ಜೀವರ ಜಾಲ ನಾನು ನೀನಂದರ ಜೀವ ಜೀವರ ಜಾಲ ನನ ನಿನಗ ಮೂಲ ಸೆಲಿಯಾವುದೋ ನನ ನಿನಗ ಮೂಲ ಸೆಲಿಯಾವು ಕಾಲ ಅಂಕದ ಪರದೇತ ಬಂತು ಧರಿಸಿ ನೋಡಿದರಲ್ಲಿ ಏನಿಲ್ಲವೋ, ಸರಿಸಿ ನೋಡಿದರಲ್ಲಿ ಏನಿಲ್ಲವೋ, ಏನಿಲ್ಲದ ಜಾಗ ಎನಿತು ತುಂಬಿ ಹೂದಲ್ಲ, ಏನಿಲ್ಲದ ಜಾಗ ಎನಿತು ತುಂಬು ಹೂದಲ್ಲ, ತುಂಬುದು ಅಂದರ ತುಂಬುದು ಅಂದರ ತುಂಬುದೆಲೋ ಮರುಳೆ ತುಂಬುದೆಲೋ, ಏನಿಲ್ಲದ ಜಾಗ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ, ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ, ಮೆಚ್ಚಿದಾಳು ದುರ್ಗ. ಹಸ್ರ ಹೊಲ ಹಾಳು ಮಾಡಲಕ್ಕ ಬಂದ ಕಾಡ ಹಂದಿ ಬಳಗ, ಹಸ್ರ ಹೊಲ ಹಾಳು ಮಾಡಲಕ್ಕ ಬಂದ ಕಾಡ ಹಂದಿ ಬಳಗ, ಹೊಡೆದಟ್ಟುದಕ್ಕೆ ರಾತ್ರಿ ಹಗಲಕ ಅಧಿಕಾರ್ಗಿಲ್ಲ ನರಕದೊಳಗ, ನಂದಿಲ್ಲ ದೀಪ ಒಳಗ, ಹೊಡೆದಟ್ಟುದಕ್ಕೆ ರಾತ್ರಿ ಹಗಲಕ ಅಧಿಕಾರ್ಗಿಲ್ಲ ನರಕದೊಳಗ, ನಂದಿಲ್ಲ ದೀಪ ಒಳಗ. ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ, ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ, ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ, ಮೆಚ್ಚಿದಾಳು ದುರ್ಗ. ಮ್ಯಾಲ ಪಾತಕಿಗಳ ರಾಜ್ಯ ಪಾಕಿಸ್ತಾನ, ಭುವಿಯ ಮ್ಯಾಲ ಪಾತಕಿಗಳ ದೇಶ ಪಾಕಿಸ್ತಾನ, ಅನ್ನ ಹಾಕಿದರ ಕನ್ನ ಹಾಕುವ ನರಿತ್ವಾಳಗಳನ್ನ ಮಾಡಬೇಕು ದಮನ, ಮಾಡಬೇಕು ದಮನ ಆಗ ಉರಿ ಶಮನ. ದಿಲೀಪ ಶಿವ ಬಸ್ಸು ಬಾಗಲ ಕ್ವಾಟಿ ಹೊಸ ಜೋಡಿ ವತನ, ದಿಲೀಪ ಶಿವ ಬಸ್ಸು ಬಾಗಲ ಕ್ವಾಟಿ ಹೊಸ ಜೋಡಿ ವತನ, ವೀರ ಭಾರತೀಯ ಮುಕುಟ ಏರಿದ ಕೆಂಪು ವಜ್ರರತ್ನ ಮಾಡಬೇಕು ಜತನ ವೀರ ಭಾರತೀಯ ಮುಕುಟ ಏರಿದ ಕೆಂಪು ವಜ್ರರತ್ನ ಮಾಡಬೇಕು ಜತನ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಇದುವೇ ರಾಜಮಾರ್ಗ ಮೆಚ್ಚಿದಾಳು ದುರ್ಗ ಎಂದಿಗಾದರೂ ಸಾವು ತಪ್ಪದು ಎಂದಿಗಾದರೂ ಸಾವು ತಪ್ಪದು ಸತ್ತವರು ಸಾಯಲಿಲ್ಲ ಎಂದಿಗಾದರೂ ಸಾವು ತಪ್ಪದು ಸತ್ತವರು ಸಾಯಲಿಲ್ಲ